ಆಕಾಶವಾಣಿ ಕಾರವಾರ. ಈಗ ಕೇಳಿ ಯಕ್ಷಗಾನದ ಹಾಡುಗಳು. ಪ್ರಸಂಗ ಶಶಿಪ್ರಭಾ ಪರಿಣಯ, ಭಾಗವತರು ಶಶಿಕಲಾ ಪ್ರಭು ಚೇರ್ಕಾಡಿ, ಮದ್ದಳೆ ಮಂಜುನಾಥ್ ಪ್ರಭು ಚೇರ್ಕಾಡಿ, ಚಂಡೆ ಬಸವ ಮಾರ್ಕಾಲ್ ಮುಂಡಾಡಿ, ನಿರೂಪಣೆ ರಮ್ಯಾ ಬ್ರಹ್ಮಾವರ. ಪ್ರಸಂಗ ಶಶಿಪ್ರಭಾ ಪರಿಣಯ, ಗಣಪತಿ ಸ್ತುತಿ. ಏಕತಾಳದಲ್ಲಿ ಬೇರೆ ಬೇರೆಯಾಗಿ ಕಲ್ಯಾಣಿ. ಇಂತು ಮೃಗಗಳ ವೈರವಿಲ್ಲದೆ ಇಂ ಶಾಂತವನವನೆ ಕಂಡು ಶಾಂತವನವನೆ ಕಂಡು ಮನಕತ್ಯಂತ ಹರುಷವನಾಂತು ನುಡಿದನು ದಿವ್ಯ ಕ್ಷೇತ್ರವಿದೋ ಎಂತು ಬಣ್ಣಿಪೆನಿದರ ಮಹಿಮೆಯ ಎಂತು ಬಣ್ಣಿಪೆನಿದರ ಮಹಿಮೆಯ ಕಂತು ಪಿತ ಪದ ಧ್ಯಾನದಿಂದಿಹ ಸಂತರಿರಬೇಕಿಲ್ಲಿ ಕಂತು ಪಿತ ಪದ ಧ್ಯಾನದಿಂದಿಗ ಸಂತರಿರಬೇಕಿಲ್ಲಿ ನಿಶ್ಚಯವೆನುತ ಪುಡುಕಿದನೋ ಕೇದಾರಗೌಳ ಅಷ್ಟತಾಳದ ಮಟ್ಟು ರಾಗ ಕುಂಭಕಾಂಬೋಜಿ ತಾಳ ಅಷ್ಟ ಮತ್ತು ಕೋರೆ ಬಾಲ ಕೇಳೈ ನಿನ್ನ ಬಾಲ ಷಣ್ಮುಖ ಪ್ರಿಯ ತಾಳ ಏಕ ಕೋರೆ ಅನುಜನ ಕೂಡಿ ಜಂಜೂಟಿ ತಾಳ ಏಕ ಕೋರೆ ಬರುವಳಿದ ಕೋ ವೀರನಾರಿ ನೋಡು ನೋಡು ಬರುವಳಿದ ಕೋ ವೀರನಾರಿ ನೋಡು ನೋಡು ಅಣ್ಣ ನೋಡು ನೋಡು ಕರದಿ ಧರಿಸಿ ಇರುವ ಧನುಮೂಲ ಭೈರವಿ ಅಷ್ಟತಾಳ, ರಾಗ ಮೋಹನ, ಆದಿ ಏಕ ಕೋರೆತಾಳದಲ್ಲಿ. ಯಾರು ಉಪಾಯವ ಬೇಡ.